ಖುಷಿಯಲ್ಲಿ ಅಮೀನು ಬರಬೇಕು ಹೀಗೆಯೇ ನನ್ನೊಂದಿಗೆ ನೂರೆಂಟು ಕನಸನು ಕಿಸೆಯಲ್ಲಿ ನೀನು ತರಬೇಕು ಹಾಗೆ ನಿನ್ನೊಂದಿಗೆ Feel my love so brown in you. Tonight's the night for loving you. Can you feel my love so brown in you? Oh, oh. Ninna davaniyali meedante yaleyagali ninagende angadiyali na aida balayagali ninna ekantani ಬೆರಳಿನಲ್ಲಿ ನಾ ಮಸಿಯ ಕಲೆಯಾಗಲಿ ಅನುದಿನ ಅನುಕ್ಷಣ ನಾ ಇರಬೇಕು ನಿನ್ನೊಂದಿಗೆ ನೋಡುತ್ತಾ ನನ್ನನು ಖುಷಿಯಲ್ಲಿ ಅಮೀನು ಬರಬೇಕು ಹೀಗೆಯೇ ನನ್ನೊಂದಿಗೆ ನೂರೆಂಟು ಕನಸನು ಕಿಸೆಯಲ್ಲಿ ನೀನು ತರಬೇಕು ಹಾಗೆ ನಿನ್ನೊಂದಿಗೆ Tonight's the night for loving you. Can you feel my love so brown in you? Tonight's the night for loving you. Can you feel my love so brown in you? Oh, oh. Take me my love. I wanna come to be with you. Make sweet love to you. ಚರಿಯಲಿ ನಾನೆಲ್ಲ ಪುಟವಾಗಲಿ ಎಂದೆಂದು ಹೋಗದಂತ ನಾ ನಿನ್ನ ಚಟವಾಗಲಿ ಎದುರಲಿ ಎದುರಲಿ ನೀ ಇರಬೇಕು ನನ್ನೊಂದಿಗೆ ನೋಡುತ್ತಾ ನನ್ನನು ಖುಷಿಯಲ್ಲಿ ರನ್ ಆಂಟೋನಿ ಚಿತ್ರದ ಗೀತೆ ಸುಪ್ರಿಯ ಪಾಠಕ್, ಸುಪ್ರಿಯಾ ಲೋಹಿತ್ ಹಾಗೂ ಸೋನು ಚಕ್ರವರ್ತಿ ಹಾಡಿದ್ದಾರೆ. ಸಂಗೀತ ಕದ್ರಿ ಮಣಿಕಾಂತ್. ಜೊತೆಯಲೆ ಬರಲ ಏನು ಕಾಗದದ ದೋಣಿಯಲ್ಲಿ ಕೂತಿರುವ ಸಾಲಂತೆ ಭಾವದ ಧಾರೆಯ ಅಲೆಯೊಳಗೆ ಚಲಿಸುವೆನು ಅದೇ ಜೊತೆಯಲೆ ಬರಲ ಏನು ಕಾಗದೋಣಿಯಲ್ಲಿ ಕೂತಿರುವ ಸಾಲ ಶ್ವೇತಾ ಹಾಗೂ ಕಾರ್ತಿಕ್ ಹಾಡಿರುವ ಗಾನ ಬಜಾನಾ ಚಿತ್ರದ ಗೀತೆ, ಸಂಗೀತ ಜೋಸ್ ಶ್ರೀಧರ್ ಅವರದು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಜರಿಗೆ ಸರಿಗೆ ಸರಿಗೆ ಮಪದ ಮ ನಿಜ ದನಿ ದನಿ ಸನಿ ನಿಜರಿಗೆ ಮಯ ದನಿ ನಿಧ ದ ದ ಮಗ ಗ ಗ ಸ ಸ. ಎಲ್ಲೆಲ್ಲೂ ಸಂಗೀತವೇ. ಸರಿ ಗ ಮ ಗ ಗ ಮಾಮ ಪದ ಮ ಪದ ದ ಮ ಪದ ನಿ ಮಾಮ ಪ ಪದ ದ ಪದ ನಿ ನಿ ಪದ ನಿ ದ ನಿ ನಿ ಸನಿ ಸರಿಗೆ ಸರಿಗೆ ಸನಿ ದ ದ ಮಾಮ ಗ ಗ ಸ. ಸಂಧ್ಯೆಯು ಬಂದಾಗ ಆಗ ಸಂದ ಆವುಷ ನಗುವಾಗ ಲೋಕವೇ ಚಂದ. ಬಳುಕು ಬಲತೆಯಿಂದ ಅರಳಿದ ಹೂವಿಂದ ಆ ಸುಮಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಸ್ವರವು ಹರಿಯುವ ನೀರಲಿ ಕಲ ಕಲರವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಕೆಜೆ ಯೇಸುದಾಸ್ ಹಾಡಿದ ಮಲಯ ಮಾರುತ ಚಿತ್ರದ ಗೀತೆ ಕೇಳಿದಿರಿ. ಈಗ ಬ್ರಾಂಡ್ ಚಿತ್ರದ ಗೀತೆ ಅರವಿಂದ್ ಹಾಗೂ ಮಾನಸ ಹೊಳ್ಳ ಹಾಡಿದ್ದಾರೆ. ತೆರೆ ಕಂಡಿರೋ ಮುಖ ಬಿಂಬವೇ ರೋಮಾಂಚಕ ಮೈ ಮನದಲ್ಲಿ ಚಿಗುರೊಡೆದಿರೋ ಹೊಸ ಭಾವವೇ ಆಕಸ್ಮಿಕ ಕಣ್ಕಡಲಲ್ಲಿ ತೆರೆ ಕಂಡಿರೋ ಮುಖ ಬಿಂಬವೇ ರೋಮಾಂಚಕ ಮೈ ಮನದಲ್ಲಿ ಚಿಗುರುಡಿದಿರೋ ಸ್ವಭಾವವೇ ಆಕಸ್ಮಿಕ ತನು ಮನದ ಸೆರೆಮನೆಗೆ ಅನುಮಾನ ಬಂದಂತೆ ತುಟಿಯಂಚಲಿ ನಡೆದಂತಿದೆ ಮನದಾಳದಾರಾಧನೆ ಚಿಗುರೊಡೆದಿರೋ ಹೊಸ ಭಾವವೇ ಆಕಸ್ಮಿಕ ಸಂಚರಿಸುತ್ತಿದೆ. ಭಾವನೆಯು ಜೊತೆ ಸೇರಿ ಸಹಿ ಹಾಕುತ್ತಿದೆ. ಒಲವೆಂಬ ತಂಗಡಿ ಎದೆಯಲ್ಲಿ ಸುಳಿದಾಡಿ ಕನಸಲ್ಲಿ ಒಂದಾಗಿ ಲಜ್ಜೆಯನ್ನು ಮರೆತಂತೆ ನಿನ್ನ ಮನದ ಕೊಳದಲ್ಲಿ ನಾನೀಗ ಈಜುವ ಹಾಗಿದೆ ನನ್ನಯ ಮನಸ್ಸೀಗ. ಕಣ್ಕಡಲಲ್ಲಿ ತೆರೆ ಕಂಡಿರೋ ಮುಖ ಬಿಂಬವೇ ರೋಮಾಂಚಕ. ಮೈ ಮನದಲ್ಲಿ ಚಿಗುರೊಡೆದಿರೋ ಹೊಸ ಭಾವವೇ ಆಕಸ್ಮಿಕ. ಸೌಂದರ್ಯ ಮನ ಕಿಣಕುತ್ತಿದೆ. ಹಿತವಾದ ಸಂಗೀತ ನುಡಿಸುತ್ತಿದೆ. ನವಿರಾದ ತನುವೀಗ ಆಸೆಗಳ ಅಪ್ಪುತ್ತಿದೆ. ಅನುದಿನವು ಪ್ರತಿಕ್ಷಣವು ಇಬ್ಬನಿಯು ಕರಗುತ್ತಿದೆ. ನಿನ್ನ ಕಣ್ಣಲ್ಲಿ ಕಸಬು ನಾನೀಗ ಬಣವಾಗಲಿ ಪ್ರೀತಿಯ ಹರಿವೀಗ. ಕಣ್ಕಡಲಲ್ಲಿ ತೆರೆ ಕಂಡಿರೋ ಮುಖದಿಂದವೇ ಮಹಾಂಚಕ. ಮೈ ಮನದಲ್ಲಿ ಚಿಗುರೊಡೆದಿರೋ ಹೊಸ ಭಾವವೇ ಆಕಸ್ಮಿಕ. ನಿತ್ಯ ಸಂತೋಷಿನಿ ಹಾಗೂ ರಾಜೇಶ್ ಹಾಡಿರುವ 7 o'clock ಚಿತ್ರದ ಗೀತೆ. ಚಿಂತೆನಾ ಸೂರ್ಯನೂರಿಗೆ, ಮುಸ್ಸಂಜೆ ಚಂದ್ರನೂರಿಗೆ, ದಿನವೊಮ್ಮೆ ಹೋಗಿ ಬರುವೆ. ಗೊತ್ತಿಲ್ಲ ಒಂದೊಂದು ಹೊತ್ತಿಲ್ಲ ನಂಗೇನು ಆಗ್ತೈತಲ್ಲ. ಮಧುರಾಂ ಬಾಂ ಭಜರೇ, ಮಧುರಾಂ ಬಾಂ ಭಜರೇ ರೇ ಮಾನಸ, ಮಧುರಾಂ ಬಾಂ ಭಜರೇ ರೇ ಮಾನಸ, ಮದನ ಜನಕಾದಿ ಗುರು ಗುಹ ಸೇವಿತ, ಮಧುರಾಂ ಬಾಂ ಭಜರೇ ಮಾನ ಸ ಮದನ ಜನಗಾದಿ ಗುರು ಗುಹ ಸೇವಿತ ಮಧುರಾಮ ಭಜರೆ. ಕೆಜಿ ಯೇಸುದಾಸ್ ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ವಾಸಿನಿಂ ಧನಿನಿಂ ಮಧುರಪುರಿ ನಿವಾಸಿನಿಂ ಧನಿನಿಂ ಮಧುರಪುರಿ ನಿವಾಸಿನಿಂ ಧನಿನಿಂ ಮನು ಕುಬೇರಾದಿ ಮನೋಲಾಸಿನಿಂ ಮಧುರಪುರಿ ನಿವಾಸಿನಿಂ ಧನಿನಿಂ ಮನು ಕುಬೇರಾದಿ ಮನೋಲಾಸಿನಿ ಮಧುರಾಮ ಭಜರೆ ಪ್ರೇಮಾನ ಮದನ ಜನಕಾದಿ ಗುರು ಗುಹ ಸೇವಿತ ಮಧುರಾಮ ಭಜರೆ. ಮತಂಗ ತನಯ್ಯ ಮಧುಕರ ವೇಣಿ ಮಾಧವಾದ ಭಯ ವರಪ್ರದಾಯಿನಿ, ಮತಂಗ ತನಯ ಮಧುಕರ ವೇಣಿ ಮಾಧವಾದ ಭಯ ವರಪ್ರದಾಯಿನಿ.